ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಸಾರವಾಡ ಗ್ರಾಮದ ದೊಡ್ಡಾಟ ಕಲಾವಿದರಾದ ಶಾಂತಪ್ಪ ಮಲ್ಲಪ್ಪ ಕೋಟಿ, ಪ್ರಭಾಕರ್ ಬಿ ಕೋಟಿ, ಸೋಮಗೊಂಡ ಎನ್ ತೇನಿಹಳ್ಳಿ, ಸುರೇಶ್ ಎಸ್ ಕೋಳ್ಕೂರ್, ಮಲ್ಲಪ್ಪ ಎಸ್ ಪರಶೆಟ್ಟಿ, ಸಂಪತ್ ಎಸ್ ಇನಾಮದಾರ್, ಕರವೀರಯ್ಯ ಎಸ್ ಹಿರೇಮಠ್, ಮಲ್ಲಪ್ಪ ಬಿ ಬಿರಾದಾರ್, ರೇವಣಸಿದ್ದಪ್ಪ ಎಂ ವಾಲಿ, ವೀರನಗೌಡ ಎಂ ಕೋಟಿ ಹಾಗೂ ಸಂಗಡಿಗರಿಂದ ಶುಂಭ ನಿಶುಂಭ ಎಂಬ ದೊಡ್ಡಾಟದ ಸನ್ನಿವೇಶ ಪ್ರಸಾರವಾಗಲಿದೆ. ಹಾಗೂ ಶ್ರೀ ದೇವಿ ಮಾತ್ಮೆ ಎಂಬ ಬಯಲಾಟವನ್ನು ಮಾಡಿರುತ್ತೇನೆ. ನನ್ನ ದೊಡ್ಡಾಟದಲ್ಲಿರ್ತಕ್ಕಂಥ ಕಲಾವಿದರಿಗೂ ನನ್ನ ತಾಳ ಸಂಗೀತಕ್ಕೂ ಯಾವ ವಿಘ್ನ ಬಾರದಂತೆ ವರವನ್ನು ದಯಪಾಲಿಸಬೇಕು. ಜಯ ಆಹೇ ಸೂತ್ರಧಾರಣೆ, ಆ ಹೇ ವಿಘ್ನೇಶ್ವರ ಮಹಾರಾಜನೇ, ನೀನು ಮಾಡುತ್ತಿರುವ ಶಕ್ತಿ ವಿಲಾಸ ಎಂಬ ದೊಡ್ಡಾಟಕ್ಕೂ ಹಾಗೂ ನಿನ್ನ ಆಟದಲ್ಲಿರುವ ಚಿಕ್ಕ ಚಿಕ್ಕ ಬಾಲಕರಿಗೂ ಯಾವ ವಿಘ್ನ ಬಾರದಂತೆ ವರವನ್ನು ದಯಪಾಲಿಸಿರುತ್ತೇನೆ. ಏಳು ಏಳು ಸೂತ್ರಧಾರಣೆ. ಆ ಹೇ ವಿಘ್ನೇಶ್ವರ ಮಹಾರಾಜನೇ, ಆ ಹೇ ಗಜಾನನ ಮಹಾರಾಜನೇ, ನೀವು ಈಗ ನಿಮ್ಮ ಸಮಯದ ಅಭಾವದಿಂದ ಹೋಗಿ ಬರುವಂತವರಾಗಿರಿ. ಆ ಹೇ ಸೂತ್ರಧಾರಣೆ, ಆ ಹೇ ವಿಘ್ನೇಶ್ವರ ಸತ್ಯದಲ್ಲಿ ಸತ್ರಾಜಿತನೋ, ಭಕ್ತಿಯಲ್ಲಿ ವಿಭೀಷಣನೋ, ಕೋಪದಲ್ಲಿ ರುದ್ರನೋ, ಶಾಪದಲ್ಲಿ ಗೌತಮನೋ, ಕ್ಷಮೋಗುಣದಲ್ಲಿ ಧರ್ಮರಾಯನೋ, ಬ್ರಹ್ಮನೆನ್ನ ಬೇಕಾದರೆ ಚತುರ್ಮುಖಗಳಿಲ್ಲ, ಶ್ರೀರಾಮಚಂದ್ರನನ್ನ ಬೇಕಾದರೆ ಸೀತಾ ಸಮುದಾಯವಿಲ್ಲ, ಈ ಸಭಾಧ್ಯಡಿಗೆ ಬಂದವರು ದಾಮದಾರು ಜಿ ಆ ಕರಮುಗಿದು ಕೇಳುವನಯ್ಯ. ನಮ್ಮನ್ನು ಉಚ್ಚರಿಸುವಂತ ನೀನು ದಾರು, ನಿನ್ನ ಅವಮಾನಿತವೇನು? ಓ ದೇವ, ಎನಗಾದ್ರೂ ನಿಮ್ಮಂತ ರಾಜರನ್ನು ರಾಜಸ್ತ್ರೀಯರನ್ನು ಮಾತನಾಡಿಸುವಂತ ಸಾರಥಿ ಸಾರಥಿ ಅನ್ನುತ್ತಿರುವರು ತಾವುದಾರು ಜೀಯ ಕರಮುಗಿದು ಕೇಳುವನಯ್ಯ. ಎಲೈ ಸಾರಥಿ ನಾವುದಾರಂದರೆ ಅಮರಾವತಿ ಪರಿಪಾಲಿಸುವ ದೇವೇಂದ್ರನು ತಿಳಿಯಲೆ ಸಾರಥಿ ಕುಶಲಮತಿ. ದೇವೇಂದ್ರ ಮಹಾರಾಜನೆಂದು ಎನಗಾದರೂ ತಿಳಿಯಿತು, ಇಲ್ಲಿ ಕುಳಿತಿರುವಂತಹ ಸಭಾ ಸಜ್ಜನರಿಗಾದರೂ ತಿಳಿಯಿತು, ಆದರೆ ತಮ್ಮ ಒಡ್ಡೋಲಗವನ್ನು ಬಿಟ್ಟು ಈ ಸಭಾಧ್ಯಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ? ಎಲೈ ಸಾರಥಿ ರಾಜೇಂದ್ರ ಭೂಪತಿ ಒಡಗುಡಿ ಬಂದಂತ ಸಾರಥಿ ಕುಶಲಮತಿ. ಬಂದೇನು ಚಿಂತೆ ಇಲ್ಲ, ಮುಂದಿನ ಕಾರ್ಯವನ್ನು ನೆರವೇರಿಸುವಂತವರಾಗಿರಿ. ಓ ದೇವ, ಸಿಡಿಲೆರಗುವ ಮೊದಲು ಗುಡುಗು ಮಿಂಚುಗಳ ಕಾಡಾರಣ್ಯದಲ್ಲಿ ಹಸಿದ ಸಿಂಹ ಶಾರ್ದೂಲ ವನ್ಯ ಮೃಗಗಳನ್ನು ಚಕಿತಗೊಳಿಸುವಂತೆ ವೀರಾದಿ ವೀರ ಭೋಗನ್ ಭುವನ ಭೀಕರ ರಾಜ ರಾಜೇಶ್ವರ ಮಣಿಮುಕುಟ ರಂಜಿತ ಪಾದ ಪದ್ಮ ವೈರಿ ಗಜ ಕಂಠೀರವ ಅತುಳಿತ ಪರಾಕ್ರಮಶಾಲಿಗಳಿಗೆ ಧಾರೆಂದು ಕೇಳಿದನು ಪುಂಡ ಹೊಡೆಯಬೇಕು ದುಷ್ಟ ವೈರಿಗಳ ರುಂಡ. ಸಿಡಿಲು ಪುಡಿದು ಪುಡಿ ಮಾಡುವ ದಿಡಿಗಾದ್ರ ಒಟ್ಟು ಇಟ್ಟು ಮಾಡಲ್ರು. ಇಂಥ ಶ್ರೇಷ್ಠನ ಸಮ್ಮುಖದಲ್ಲಿ ಇಂತು ಮಾತನಾಡಿಸುವ ಅಕ್ರಮಿ ನೀನದವರು, ನಿನ್ನ ನಾಮದೇನು? ನುಡಿದಿ ಜೀಸು ಇಲ್ಲವೋದರಿಗೋ ಈ ಗದಾದಂಡದಿಂದ ಹೊಡೆದು ಬಿಸೋಕನು ಕಂಡೇನಾರೋ ಹರಿವಯ ನಿನ್ನ ಹೆಸರ. ಓ ದೇವ, ನಾನು ದಾರಂದರೆ ಅಂಬರಕ್ಕೆ ಅಳತೆ ಇಲ್ಲ, ಕುಂಬಿನಿಗೆ ನೆಲೆ ಇಲ್ಲ, ಸಂಭ್ರಮದ ಸಾರ್ವಾಡದ ಈಶ್ವರನಿಗಿಂತ ಮಿಗಿಲಿಲ್ಲ. ಸಾರ್ವಾಡದ ಈಶ್ವರನ ವರ ಪ್ರಸಾದದಿಂದ ಜನಿಸಿ ಜನಕನ ಆಜ್ಞೆಯಂತೆ ಚಂದ್ರಗಿರಿ ಹೋಗಿ ಸಾಕ್ಷಾತ್ ಪರಮೇಶ್ವರಿಯನ್ನು ಪ್ರಸನ್ನೀಕರಿಸಿ ಕರೆತಂದು ಬಬಲಾದಿಯಲ್ಲಿ ಚಂದ್ರಮ್ಮನೆಂಬ ನಾಮದಿಂದ ಮಠಕಟ್ಟಿದ ಘಟಯೋಗಿ ಕಾಲಜ್ಞಾನದ ಕಣಿಯಾಗಿ ಸಾರವಾಡದ ಚಿಕ್ಕಯ್ಯನ ಸೇವಕಾ ವೃತ್ತಿಯನ್ನು ಮಾಡುವಂತ ಎನಗಾದರೂ ಸೇವಕ ಸೇವಕ ಎನ್ನುವರು ನಿಮ್ಮಂತ ರಾಜರನ್ನು ರಾಜ ಸ್ತ್ರೀಯರನ್ನು ಮಾತನಾಡಿಸುವಂತ ಸಾರಥಿ ಸಾರಥಿ ಎನ್ನುತ್ತಿರುವರು ತಾವು ದಾರು ದೇವ ಮಹಾನುಭಾವ ಭಕ್ತ ಸಂಜೀವ ಸಾರಥಿ ರಾಜೇಂದ್ರ ಭೂಪತಿ ನಿನ್ನ ತ್ರಾಣ ಪ್ರವೀಣ ಚತುರ್ಮಿತಿಗೆ ನಾ ಮೆಚ್ಚಿದೆ ಬಲು ಮೆಚ್ಚಿದೆ. ನಂಬು ನಂಬು ಈ ಸಂಭ್ರಮದ ಕಾರ್ಯದೊಳಗೆ ತೊಂಬತ್ತೊಂಬತ್ತು ಮನದ ಹೊಂಬನದ ಉಡದ ಆರಂಭ ಕೊಡುವೆನು ಟೊಂಕದಲ್ಲಿ ಧರಿಸಿಕೋ. ಆಗಲ್ರಿ ದೇವ. ಎಲೈ ಸಾರಥಿ ರಾಜೇಂದ್ರ ಭೂಪತಿ ಕಡುಜವದಿ ಸೆಡಗರದ ಮೆರೆದಿರುವ ಎನ್ನ ಪರಾಕ್ರಮವನ್ನು ಚಿತ್ತಿಟ್ಟು ಲಾಲಿಸುವಂತ ಸಾವಧಾನದಿಂದ ಬಿತ್ತರಿಸುವಂತವರಾಗಿರಿ. ಎಲೈ ಸಾರಥಿ ರಾಜೇಂದ್ರ ಭೂಪತಿ ಕತ್ತರಿಸಿಕೋಡಿ ದೇವಾನು ದೇವತೆಗಳ ಕುತ್ತಿಯನ್ನು ಕತ್ತರಿಸಿ ಅತ್ಯಧಿಕ ಮರಾವತಿಗೆ ಪಟ್ಟಾಭಿಷಕ್ತರಾಗಬೇಕೆಂದು ಎನ್ನ ಇಷ್ಟ ಇರಬಹುದು. ಬಡ ದೇವೇಂದ್ರ ಹೆಣಗುಡಿ ಎಂಬಿಗಿದು ಎನ್ನ ಸಮ್ಮುಖದ ತಲ್ಲು ನಿಂದಿರಿಸುತ್ತೇನೆ. ಶಹಬ್ಬಾಯ್ ಸಾರಥಿ ರಾಜೇಂದ್ರ ಭೂಪತಿ ಇದು ಅಲ್ಲದೆ ಕಡುಭಯಂಕರವಾದ ಮೂರ್ತಿ ಕರ ಸಮ್ಮೇಳನದಿಂದ ಥತ್ತನೆ ತಪ್ಪು ಪ್ರಕಾಶದಂತೆ ಜಳಪಿಸುವ ಖಡ್ಗ ಕಟಾರಿ ಕೈ ಚೂರ್ಯ ಮಹಾಪರದಕ್ಕೆ ಕರ್ಪು ನಿರ್ಭರವಾದವು ಸರ್ಪ ನಿರ್ಭರವಾದ ಶಹಬ್ಬಾಯ್ ಸಾರಥಿ ಇದು ಅಲ್ಲದೆ ಕಣಿರೆನ್ನುವ ಗಂಟೆ ಕಿರೀರ್ ಕಿರೀರ್ ಎನ್ನುವ ಕಿರು ಗೆಜ್ಜೆಗಳ ಜೈಕೃತಿಗೆ ಹುಂಕೃತಿಗೆ ಪಣಿಪಣಾಮಣಿಗಳು ಉಚಿರೋಳ ಕಚೇರಿ ತರಮಲ್ಲಿ ಜಗ್ಗನೆ ಬಗ್ಗನೆ ಭೋರ್ಕರಿವ ಮಾತ್ರದಿ ಅಲಲಲಲಲಲಲಲಲ ಉತ್ಕಟವಾದ ಸಿಂಹ ಗರ್ಜನೆಗೆ ಜರ್ಜರಿಮಿತವಾಗಿ ದಿಗ್ವಿಜಗಳು ಕಿರ್ರನೆ ಚೀರಲಾರಂಭಿಸಿದವು. ತಕ್ಷಣ ಕೋರ್ವನು ಕುಗ್ಗಿದನು ಆದಿಶೇಷನು ಬಗ್ಗಿದನು ಸ್ವರ್ಗಾದೀಪಗಳ ಗಾಂಭೀರ ಸುಂಬಾಸೂರ ಮಹಾರಾಜನು ತ್ರೀ ಜಗತ್ತಿಗೆ ಭಾರ್ಗವನೇ ನಾನೆಂದು ಭೋರ್ಕರಿವಂತೆ ಜೈವೇರ್ಯ ಮಡಸಿ ಸಂಪ್ರದಾನ ಮಡಿಸಲ ಸಾರಥಿ ಸಾಧಿಸನೆಯ ಪ್ರೀತಿ. ಹೋ ದೇವ, ಸುಂಬಾಸೂರ ಮಹಾರಾಜನೆಂದು ಏನಗಾದರೂ ತಿಳಿಯಿತು, ಇಲ್ಲಿ ಕುಳಿತಿರುವಂತಹ ಸಭಾ ಸಜ್ಜನರಿಗಾದರೂ ತಿಳಿಯಿತು, ಆದ್ರೆ ತಾವು ತಮ್ಮ ಮೇಲು ಮಂದಿರವನ್ನು ಬಿಟ್ಟು ಈ ಸಭಾದ್ಯಡಿಗೆ ಬಂದ ಸವಿಸ್ತಾರವೇನ್ರಿ ಬುದ್ಧಿ? ಎಲೈ ಸಾರಥಿ ರಾಜೇಂದ್ರ ಭೂಪತಿ ಈ ಸಭಾದ್ಯಡಿಗೆ ಬಂದ ಕಾರಣವೇನೆಂದರೆ ಅಲಲಲಲ ದೇವೇಂದ್ರ ನೆಪ್ಪುಲ ಮಾಡಿ ದೇವಾಂಗನೇ ನಮ್ಮ ಸೆರೆಮನೆಯಲ್ಲಿ ಹಾಕಿಸಿ ಅಷ್ಟ ದಿಕ್ಪಾಲಕರಂ ಸದ ಬೆಳೆದು ರವಿಚಂದ್ರರ ಅಧಿಕಾರಂ ಕೈಗೊಂಡು ತ್ರೀ ಜಗತ್ತಿಗೆ ಭಾರ್ಗವನೇ ನಾನೆಂದು ಜೈ ಬೇರೆ ಮಡಿಸಲ ಸಾರಥಿ ಸಾಧಿಸನ್ನೆಯ ಪ್ರೀತಿ. ಬಂದ್ರೇನು ಚಿಂತೆ ಇಲ್ಲ, ಅಲ್ಲೇ ಸಿಂಹಪೀಠದ ಮೇಲೆ ವಿಶ್ರಮಿಸುವಂತವರಾಗಿರಿ. ಹೋ ದೇವ, ಚಟ್ ಚಟ ಎಂಬ ದನಿಯಿಂದ ಪಟುತರ ಕಾಂತಿ ಮಿಗಿಲ ಮುರುಡರಾಶಿಯಿಂದ ಧಡಲ್ ಬಡಲ್ ಎಂದು ಭೂತಳ ಕುದುರಿಸಿ ಅಳನೇತಳ ರಸಾತಳವನ್ನು ಭೇದಿಸಿ ಬಲ್ಲಿದ ಬಲಾಢ್ಯ ಧನಾಢ್ಯ ಗುಣಾಢ್ಯ ಗನಗಂಭೀರನಿಗೆ ದಾರೆಂದು ಕೇಳಿದನು ಪುಂಡ ಹೊಡೆಯಬೇಕು ದುಷ್ಟ ವೈರಿಗಳ ರುಂಡ. ನರಕುಲ ಸಿಕ್ಕ ಆಕ್ರಮಣಿ ಗರ್ವನೇ ತಿರುಗಮಗದಂಡಿಯ ಸಾರಥಿ ರಾಜೇಂದ್ರ ಭೂಪತಿ ಗಗನಕ್ಕೆ ಹಾರಿ ತೂರಿ ಸೂರ್ಯ ಚಂದ್ರನನ್ನು ಕೆತ್ತಿ ತಿರ್ವನೇ ದರಾಮಂಡಲಕ್ಕೆ ಬೀಸಾಕುವಿನು ವೀರಾದಿ ವೀರ ಸೌರ ಧನಸ ಗಟ್ಟಿಯರೊಳ ಗಟ್ಟಿನ ಎತ್ತಿ ದಿಟ್ಟರೊಳಗೆ ತಟ್ಟನೆ ಭೇಟಿ ಕೊಟ್ಟು ಮಾತನಾಡುವವನ ಪಟು ನೀನು ನಾನು ನಿನ್ನ ನಾಮ ಅಂಕಿತವೇನು ಒಂದು ಉಳಿಯದೆ ಚಂದವಾಗಿ ಹೇಳುವಂತವನಾಗು. ಓ ದೇವ ನಾನು ದಾರಂದರೆ ಕೈಲಾಸದಲ್ಲಿ ಆರು ಮುಖಗಳುಳ್ಳ ಸಣ್ಮುಖನು ಏಕಮುಖವ ತಾಳಿ ಲೋಕದಲ್ಲಿ ಎನ್ನಾಡುತ್ತ ಕಾಕ ದೈವಕ್ಕೆ ಮೇಕ ಮುಂಗುಲಿ ಕಟ್ಟಿ ಮೆರೆಯುತ್ತ ಸಾರ್ವಾಡದಲ್ಲಿ ಜನಿಸಿ ಬಬಲಾದಿಯಲ್ಲಿ ನೆಲೆಸಿ ಹಿಂದಿನ ಸದಾಶಿವ ಹಿಂದುಂಟು ಮುಂದುಂಟು ಮುಂದಿಂದು ಸಾರಿದಂತ ಗುರು ಚಕ್ರವರ್ತಿ ಬಬಲಾದಿಯ ಸದಾಶಿವ ಸೇವಕ ವೃತ್ತಿಯನ್ನು ಮಾಡುವಂತ ಎನಗಾದರೂ ಸೇವಕ ಸೇವಕ ಎನ್ನುತ್ತಿರುವರು ನಿಮ್ಮಂತ ರಾಜರನ್ನು ರಾಜಸ್ತ್ರೀಯರನ್ನು ಮಾತನಾಡಿಸುವಂತ ಸಾರಥಿ ಸಾರಥಿ ಎನ್ನುತ್ತಿರುವರು ತಾವುದಾರು ದೇವ ಮಹಾನುಭಾವ ಸಾರಥಿ ರಾಜೇಂದ್ರ ಭೂಪತಿ ಕೋಟಿ ಅನಕೋಟಿ ಮಾರ್ತಂಡ ಚಂಡದರ ಚಂಡ ಪ್ರಚಂಡ ಶಹಬ್ಬಾಸ್ ಜ್ವಾಲಾಪತಿಯ ಕಿಮ್ಮಡಿಯಾಗಿ ಹೊಳಕ್ಕೊಂದು ತಟ್ಟನೆ ಸೆಳೆಯುವ ಹೊಳೆ ಮಿಂಚಿನಂತೆ ಹೊಳೆಯುವ ಸಾರಥಿ ರಾಜೇಂದ್ರ ಭೂಪತಿ ಸುಂಬಾಸೂರನ ಅನುಜನಾದ ನಿಸುಂಬ ಸೂರನೆ ಎಂದು ನಾಮಾಂಕಿತ ತಿಳಿತೆಯೇ ಸಾರಥಿ. ಓ ದೇವ ಸುಂಬಾಸೂರನ ನಿಜ ಅನುಜನಾದಂತ ನಿಸುಂಬ ಕಾಲರಕ್ಕಸನೆಂದು ಎನಗಾದರೂ ತಿಳಿತು ಇಲ್ಲಿ ಕುಳಿತಿರುವಂತ ಸಭಾ ಸಜ್ಜನರಿಗಾದರೂ ತಿಳಿಯಿತು. ಆದರೆ ತಾವು ತಮ್ಮ ಒಡ್ಡೋಲಗವನ್ನು ಬಿಟ್ಟು ಈ ಸಭಾದಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ ಯಾರೇ ಸಾರಥಿ ರಾಜೇಂದ್ರ ಭೂಪತಿ ಛತ್ತೀಸ ಕೋಟಿ ದೇವತೆಯರ ಕುತ್ತಿಗೆಯಂ ಕತ್ತರಿಸಿ ಅತ್ಯಧಿಕ ಅಮರಾವತಿಯ ಪಟ್ಟಾಭಿಷೇಕನ್ನ ಮಾತೃ ಸುಂಬ ಮಹಾರಾಜನಿಗೆ ತ್ರಾಪ್ಸುವಾಯಿತು ಕಂಡಿ ಆ ಸಾರಥಿ ಬಂದ್ರೇನು ಚಿಂತೆ ಇಲ್ಲ ಮುಂದಿನ ಕಾರ್ಯವನ್ನು ನೆರವೇರಿಸುವಂತವರಾಗಿರಿ. ಮಾಮಾಯೇ ಮಾತಂಗೇ ಕ್ಲಿಂಕಿಲೆ ವರವರಣೆ ಸಂಕಾರೇ ಸದನೆ ಶರ್ವಾಣಿ ಶಾರದೆ ಸತ್ಯೆ ಕ್ರೋಂಕವಚೆ ಮುಖ್ಯಮಂತ್ರಾದಿ ದೇವತೆ ದೇವಿ ತ್ರಿಂಕಿಲಾಕಾರಿ ವಿದ್ಯಾಂಗೇ ಮಾತ್ರಕ್ಕೆ ಮಾನ್ಯ ಶಂಕರೀಶಾನಿಯಂದು ಶಂಕರೀಶಾನಿಯಂದು ಶಂಕರೀಶಾನಿಯಂದು ಪರನಾದ ಬಿಂದು ಮಂದಿರೆ ಮನೋನ್ಭುಜೆ ಹಂಸೆ ವರದೆ ವೈಭವೆ ನಿತ್ಯ ಮುಕ್ತೆ ನಿರ್ಮಲೆ ನಿರಾವರಣೆ ಶಿವೆ ಶಾಂತೆ ಕಾಂತೆ ಧರಣೆ ಧರ್ಮಾನುಗತೆ ಸಾವಿತ್ರಿ ಗಾಯತ್ರಿ ವಿರಜೆ ವಿಶ್ವಾತ್ಮಕೆ ವಿದ್ಯುತ್ ಪಾಪವೃತೆ ಶರಣರಹಿತೆ ಸರ್ವ ಮಂಗಳೆ ಸಚ್ಚಿದಾನಂದೆ ಪರೇ ಸುಧಾಕಾರಿ ಎಂದು ಪರೇ ಸುಧಾಕಾರಿ ಎಂದು ಪರೇ ಸುಧಾಕಾರಿ ಎಂದು ಶಾರದೆ ಚಂಡಿ ಚಂಡೇಶ್ವರಿ ಚತುರೆ ಕಾಳೆ ಕೌಮಾರೆ ಕುಂಡಿಲೆ ಕುಟಿಲೆ ಬಾಲೆ ಭೈರವಿ ಭವಾನಿ ಚಾಮುಂಡೆ ಮೂಲಾಧಾರೆ ಮುನಿ ಮುಂದೆ ಮುನಿ ಪೂಜೆ ಪಿಂಡಾಣಮಯ ಚಂಡಿಕೆ ಮಂಡಲ ತ್ರಳಯ ದಂಡಿ ಜಯ ದುರ್ಗಿ ಪಣಿ ಕುಂಡಿಲೆ ಮಹೇಶ್ವರಿ ಕಣ್ಣೆ ಶಿಚಿಮಣ್ಣನೆ ಮೃಳಾಣಿ ಪಾರ್ವತಿ ಪರಮಕರ ಚಂಡಮೂರ್ತಿ ಎಂದು ಪರಮಕರ ಚಂಡಮೂರ್ತಿ ಎಂದು ಎಂದು ಮುಖ್ಯ ಮಹನೀಯೇ ಸುಮತೆ ಸುಲಲಿತೆ ಹೈಮವತಿ ಭಾವೇ ಬೋರ್ಗಾರ್ತೆ ಕಮಲೆ ಕಾತ್ಯಾಯನೇ ಕರಾಳೆ ತ್ರಿಪುರ ವಿಜಯ ದಮೆ ದಯಾರಸ ಪೂರಿತೆ ತ್ರೈಂಬಕೆ ಅನ್ನಪೂರ್ಣೆ ಅಶ್ವಾರೂಢೆ ಕ್ಷಮೇ ಶುದ್ಧಿ ಶುಭವಾಹಿನಿ ಶುಭ ಕಲಾಪೆ ಸುಪ್ರಮದ ದೇವ ಪಾವನ ಪದ್ಯೆ ಪಾಶದೆ ಪರಬ್ರಹ್ಮೆ ಉಮೇ ಸಹಜ ಸುಮುಖಿ ಎಂದು ಸಮೇ ಸಹಜ ಸುಮುಖಿ ಎಂದು ಆ ಹೋಗ್ತಾಯಮ್ಮ ಹೊರಗಣದ ಒಂಬತ್ತು ಬಾಗಿಲಮ್ಮ ಮುಚ್ಚಿ ಬಿಗಿಬಿಗಿದು ಒಳಪಕ್ಕು ನೋಡಲು ಗಂಗಾ ಸರಸ್ವತಿ ಎಂಬ ಕೂಡಿದ ಸ್ಥಾನದಲ್ಲಿ ಸಂಗಮ ಕ್ಷೇತ್ರವೆಂಬ ರಂಗಮಂಟಪ ಉಂಟು. ಈ ರಂಗಮಂಟಪದಲ್ಲಿ ರವಿಕೋಟಿ ಪ್ರಭೆಯಂತೆ ಶೋಭಿಸುವ ಮಹಾಲಿಂಗದ ಬೆಳಕನ್ನು ಕಂಡು ಕಂಗಳು ತುಂಬಿ ತನ್ನ ಸ್ವತಾರ್ಥ ಜ್ಞಾನ ದೃಷ್ಟಿಯಿಂದ ದಕ್ಷಿಣ ದಿಕ್ಕಿನವಳು ತಿಳಿದು ನೋಡಲು ನಟ್ಟು ನಡುಮಾರ್ಗ ಹೆಬ್ಬಾಗಿಲ ಉಪ್ಪರ ಗೋಪುರವ ಕಂಡು ಗೋಪುರದ ಮಧ್ಯದವಳು ಉದಯಿಸುತ್ತಿರುವ ತೇಜೋ ರಾಶಿಯಂತೆ ಕರದೋಳ್ ಖಡ್ಗ ಕಟಾರಿ ಕೈಚೂರಿ ಅಂಡಲೇವ ಬಿಂಡಿವಾಳ ಮತ್ಕರ ಮುಸಂಡಿಗಳಿಂದೊಡಗೂಡಿ ಬತ್ತಿ ಸಾಯದೋಣ್ ಹಿಡಿದುಕೊಂಡು ಶಿವನ ಶಕ್ತಿಯನ್ನು ಪಡೆದ ಶಾಂಭವಿಯೋ ವಿಷ್ಣುವಿನ ಶಕ್ತಿಯನ್ನು ಪಡೆದ ವಾರಿಜ ಲಕ್ಷ್ಮಿಯೋ ಬ್ರಹ್ಮನ ಶಕ್ತಿಯನ್ನು ಪಡೆದ ಬ್ರಾಹ್ಮಿಣಿಯೋ ಇದು ಅಲ್ಲದೆ ತಮ್ಮಲ್ಲಿರತಕ್ಕಂತಹ ಬ್ರಹ್ಮ ವಿದ್ಯೆಯಿಂದ ಇಂದ್ರನ ಕರದೊಳಗಿನ ವಜ್ರಾಯುಧವನ್ನು ಜುಂಜುರೇಶನನ್ನಾಗಿ ಮಾಡಿ ವರ್ತನಂಗೊಂಡು ಒಡಕರಿಸಿ ಅದರ ಮೇಲೆ ಆರೂಢಳಾಗಿ ಈ ಸಭಾಂತ್ಯಡಿಗೆ ಬಂದಂತವಳು ರೀಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೇ ಓಂಕಾರ ರೂಪಿಣಿ ಗಣಾನಿ ಗಾನ ಪ್ರೀತಿ ಅಹಿಂಕಿಲ ಮಾನಿನಿ ಮಹಾಮಾಯ ಮಾತಂಗ್ಯ ಕಿಂಕ ದೇವರವರಣ್ಯ ಸಂಕಾರ ಸದನೆ ಸರ್ವಾಣಿ ಶಾರದೆ ಸತ್ಯಕ್ರಮ ಕವಚ ಮುಖ್ಯ ಮಂತ್ರಾದಿ ದೇವತೆ ದೇವಿ ಶ್ರೀಂ ಕಿಂಕಿಲಾ ಕಾರ್ಯ ಮಾನ್ಯ ಶಂಕರಿ ಶಾನಿಯೋ ಗಿರಿಜ ಗಿರ್ವಾಣಿ ಪೂಜಿತ ಗೌರಿ ಗೋಜನನಿ ಪರನಾರಿ ಬಿಂದು ಮಂದಿರೆ ಮನೋಂಬುಜೆ ಹಂಸವರದೆ ನಿತ್ಯ ಮುಕ್ತ ನಿರ್ಮಲೆ ನಿರಾವರಣೆ ಶಿವೇ ಶಾಂತಿ ಕಾಂತಿ ಧರಣಿ ಧರ್ಮಾನುಗತೆ ಸಾವಿತ್ರಿ ಗಾಯತ್ರಿ ವಿರಚಿ ವಿಶ್ವಾನ್ಮುಖೆ ವಿದೂತೆ ಪಾಪವ್ರತೆ ತರುಣರೈತೆ ಸರ್ವ ಮಂಗಳೆ ಸಚ್ಚಿದಾನಂದೆ ಪರಸುಧಾಕರಿಯೋ ಚಂಡಿ ಚಂಡೇಶ್ವರಿ ಚತುರೆ ಕೌಮಾರಿ ಕುಂಡಲೆ ಕುಟಿಲೆ ಬಾಯ ಭೈರವಿ ಭವಾನಿ ಚಾಮುಂಡಿ ಮೂಲಾಧಾರೆ ಮನೋಮಂದ್ಯ ಮುನಿಪೂಜ್ಯ ಪಿಂಡಾಂಡಮಯಿ ಚಂಡಿಕೆ ದಂಡಿ ಜಯದುರ್ಗಿ ಪಣಿ ಕುಂಡಲೆ ಮಹೇಶ್ವರಿ ಅನೋನ್ಮನಿ ಜಗನ್ಮಾತೆ ಕಂಡ ಶಶಿ ಮಂಡನಿ ಮೃಡಾಣಿ ಪಾರ್ವತಿ ಪರಮ ಚಂಡಕರ ಮೂರ್ತಿಯೋ ವಿಮಲೆ ವಿಖ್ಯಾತ ಮಧುಮತಿ ಮುಖ್ಯ ಮಹನೀಯ ಸುಮತಿ ಸೂಲಲಿತೆ ಹೈಮವತಿ ಭಾವೆ ಭೋಗಾರ್ತಿ ಕಮಲೆ ಕಾತ್ಯಾಯನಿ ಕರಾಳೆ ತ್ರಿಪುರ ವಿಜಯ ದಮನ ಯಾರ್ಸ ಪೂರಿತೆ ಅಮೃತೆ ಅಂಬಿಕೆ ಅನ್ನಪೂರ್ಣೆ ಅಶ್ವಾರೂಢೆ ಸಮೇ ಶುದ್ಧ ಸಿಂಹ ವಾಹಿನಿ ಶುಭ ಕಲಾಪೆ ಸುಪ್ರಮದೆ ಪಾವನೆ ಪದ್ಮಪಾಶದೆ ಪರಬ್ರಹ್ಮೆ ಉಮೇ ಸಹಜ ಸಮುಖಿಯೋ ಇಂತು ಗುರು ಶಂಭೂ ಲಿಂಗದ ಶಕ್ತಿ ಸೌಭಾಗ್ಯ ಸಂತದ ಶರೀರ ಸೌಮ್ಯ ಜ್ಞಾನ ಸ್ಮೃತಿಯ ಸಮಂತು ಕರುಣಾಸನಾಯ ವರುಣಾಯದಾದಿ ಸುಗುಣ ಶಾಂತರಾದಿಗಳನ್ನು ಸಂತಸೋ ನೀವ ಶಾಂಭವಿಯು ಸಭಾದ್ಯಡಿಗೆ ಬಂದಂತವರು ತಾಮುದಾರಮ್ಮ ಕಂಬು ಕಂದರ ರಾಣಿ ಕಸ್ತೂರಿ ಬೈವೇಣಿ ಸಾರಥಿ ಸರಿ ಸಮಾನ ತಳ ತಳವಾದಿಂದ ರಂಜಿಸುವ ವಜ್ರದಿಂದ ಸಜ್ಜನವಾದ ಮಂತ್ರ ಜಲ ಇಂತಿಪ್ಪ ಅಷ್ಟಾವರಣಗಳಿಂದ ಒಡಗೂಡಿ ಹಾರ್ರಿಗೆ ಹರನಾಗಿ ಮುಸಲ್ಮಾನರಿಗೆ ಪೀರನಾಗಿ ಶಿವಭಕ್ತರಿಗೆ ಸಾಕ್ಷಾತ್ ಸದಾಶಿವನಾಗಿ ತೋರುತ್ತ ಗವಿಯ ಸಿಂಹಾಸನದಲ್ಲಿ ಘನವಾಗಿರ್ತಕ್ಕಂತ ಸಾರವಾಡದ ಈಶ್ವರನ ಸೇವಕ ವೃತ್ತಿಯನ್ನು ಮಾಡುವಂತ ಎನಗಾದರೂ ಸೇವಕ ಸೇವಕ ಎನ್ನುತ್ತಿರುವರು ನಿಮ್ಮಂತ ರಾಜರನ್ನು ರಾಜಸ್ತ್ರೀಯರನ್ನು ಮಾತನಾಡಿಸುವಂತಹ ಸಾರಥಿ ಸಾರಥಿ ಅನ್ನುತ್ತಿರುವರು. ತಾವು ದಾರಮ್ಮ ತಾಯಿ ಮಧುರ ಮಾವಿನ ಕಾಯಿ. ಸಾರಥಿ ಅಮ್ಮ ಜನನಿ ಶ್ರೀಮತ್ ಪುಂಡರಿಕ ಬ್ರಹ್ಮಾಂಡಕ್ಕೆ ಅಂಡ ಕೋಟಿ ಬ್ರಹ್ಮಾಂಡಕ್ಕೆ ಆಧಾರ ಸ್ವರೂಪನೂ ಆದ ಹ ಮೇರು ಪರ್ವತ ಮಂದಿರ ಮಾಗಲುಳ್ಳ ಅಗಣಿತ ಘನ್ನ ಮಲಿ ಅಲಂಕೃತವಾಗಿ ವೀರಂಚಿ ನೀಲಂಪಾದಿಗಳ ಮುಕುಟ ರತ್ನ ಪ್ರಭಾವ ಪುಂಜ ರಂಜಿತ ಮಂಡಲ ಮಂಡಿತ ಸಾವಧಾನದಿಂದ ಬಿತ್ತರಿಸುವಂತವರಾಗಿರಿ. ಪಾದಯುಕ್ಮಳ ಶ್ರುತಿ ಸ್ಮೃತಿ ತರ್ಕ ತರ್ಕ ನಿತ್ಯ ನಿರಂಜನಿ ನಿಗಮ ಗೋಚರಿ ಸಪಾದ ಪೇ ಚಾರದ ಪೇ ರಮೇ ಸಚಿ ಅರುಂಧತಿ ಅಲ್ಯಾವತಿಯರ ನುತಿಗೆ ತ್ರಿಲೋಲಧಾರಿಯಾಗಿ ಹ ಪರಂಪರದಿಂದ ಪರಕಳೆ ಪ್ರಭಾವಳೆ ಪ್ರತಾಪದಿಂದ ಕಂಪಿಸುವ ಜಯತ್ವಜ ಕದಂಬದಿಂದ ವಿಜ್ರಷಿ ಪೊಸತೆನಿಸುವ ಹಸುರುಚ ಎನ್ನುಳ್ಳ ನಿಶಾನೆಗಳಿಂದ ವಿಷಧಮವಾಗಿ ಹೊಳೆ ಒಬು ಛತ್ರ ಚಾಮರ ಅತ್ತಾಗಿಡಿ ನಿಮಿಡಿಕ್ಕಿತ ಜಂಪು ಮುತ್ತಿನ ಝಲ್ಲಿ ಉಘಟದಿಂದ ಉಬೇದಿಸುವ ಮುತ್ತಿನ ಹಾರ ತೋರ ಮುತ್ತಿನ ನಟ್ಟು ಮುತ್ತಿನ ಭೈತಲೆ ಸಾರಥಿ ಅಮ್ಮ ಜನನಿ ಇದು ಅಲ್ಲವೇ ಸಾವಧಾನದಿಂದ ಬೆತ್ತರಿಸುವಂತವರಾಗಿರಿ. ಇಂಪಾಗಿ ಕಂಪಾಗಿ ಸೋಂಪಿಸುವ ಕೆಂಪು ಸಹಸ್ರ ಪತಾಕಿಗಳಿಂದ ಕಂಪಿಸುವ ಢಂಕ ನೀಡಿವೆ ತತ್ಥಳ ಎಂದು ಪಡವಿ ತಡ ಬಿಡುವಂತೆ ಎನ್ನ ಗಂಟೆ ಓಂಕಾರಿ ಓಂ ನಮೋ ಭಗವತೆ ಭವಾನೇ ಭವರೇ ಬಹುಗಳ ಆಮಿಗಿ ಎನ್ನವ ಹೀಗೆನ್ನುವ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಿಂದ ಭುಗೆ ಉಗೆ ಎನ್ನುವ ಮಂಗಳ ಸ್ವರದಿಂದ ವಿರಾಜಿಸುವ ಮಲಹರೇ ಮಹೇಶ್ವರಿ ಎನ್ನಮ ಎನ್ನುತ್ತಿರುವ ಎಲೈ ಸಾರಥಿ ಅಮ್ಮ ಜನನಿ ಧವಳಿತ ಧವಳೀಕೃತ ಧಾರಾಟ್ಯದಿಂದಿರುವ ಬಿಳೆ ನಿಜಾನಿಗಳು ಒಂದು ಕೋಟಿ ಕಮಲ ಕುಮಲ ವಿಮಲ ಹಾರಯುಕ್ತರಾಗಿ ವೇದ ವಿನೋದೆ ಘಾನ ವಿನೋದೆ ವಿಚಾಕ್ಷಣೆ ಅಲಕ್ಕುತ್ತಳೆಂದು ಅಂಬರಕ್ಕೆ ಚುಂಬನೆಯುವ ತಂದಿ ಆಡಂಬರದಿಂದ ಹೊಂಬಣ್ಣದಂತಿರುವ ಹಳದೀ ಧ್ವಜದಿಂದ ನಮ್ಮ ನಾಯಕರಿಂದ ನಡೆದು ಧಡಕ್ಕನೆ ಕುಡುಕೆನ್ನುವ ಕಡು ಭೀಕರವಾದ ಸಿಂಹಾರೂಢರಾಗಿ ಒಡಕರಿಸಿ ಹಿಡಿದ ಸಹಸ್ರ ಕಲಾಕಲಲ್ಲಿ ಜಳಪಿಸುವ ಖಡ್ಗಂಗಳ ಹಿಡಿಗಳನ್ನು ನಡೆಯಿಸುವಂತ ಶ್ರೀಮತ್ ಪುಂಡರೀಕ ಶಂಕರೇಶ್ವರಿ ಸಾಕ್ಷಾತ್ ಅಂಬಾ ಮಹೇಶ್ವರಿ ಎಂದು ಕೇರಳದಿಯ ಸೇವಕಾಕ್ರಮಣಿ ವಜ್ರದ ಕಣಿ ಓ ತಾಯಮ್ಮ ಶ್ರೀಮತ್ ಶಂಕರಿ ಅಂಬಾ ಮಹೇಶ್ವರಿ ಎಂಬ ನಾಮವು ಎನಗಾದರೂ ತಿಳಿಯಿತು. ಇಲ್ಲಿ ಕುಳಿತಿರುವಂತ ಸಭಾ ಸಜ್ಜನರಿಗಾದರೂ ತಿಳಿಯಿತು. ಆದರೆ ತಾವು ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇಲಿಕ ಪುಷ್ಪರಾಗ ಮರಕತ ಮಾಣಿಕ್ಯದಿಂದ ನಿರ್ಮಿಸಿದಂತ ಈ ಭದ್ರಾಂಗಣಕ್ಕೆ ದಿಗ್ವಿಜಯ ಮಾಡಿದ ಮದ್ ಭಾವವೇನೆಂದು ಸದ್ಭಕ್ತಿಯಿಂದ ಕೇಳ್ತೀನಿ ರೀ ತಾಯಿ. ಹೇಳೈ ಸಾರಥಿ ಅಮ್ಮ ಜನನಿ ವಜ್ರ ವೈಡೂರ್ಯ ಗೋಮೇಲಿಕ ಪುಷ್ಪ ರಾಗ ಮರಗತ ಮಾಣಿಕ್ಯ ಮಣಿಗಳಿಂದ ನಿರ್ಮಿತವಾದ ಈ ಭದ್ರ ಮಣಿ ಗ್ರಹಾಂಗಣಕ್ಕೆ ದಿಗ್ವಿಜಯ ಗೈದ ಮದ್ ಭಾವನೆ ಏನೆಂದು ಸದ್ಭಕ್ತಿಯಿಂದ ಕೇಳಿದೆ. ಹೌದ್ರಿ ತಾಯಿ. ಹೇಳೈ ಸಾರಥಿ ಅಮ್ಮ ಜನನಿ ಎಲ್ಲ ಭಕ್ತರಂಬಾಲಿಸುವ ಕುಜನರಂಬ ಕುಜವ ಕಠಾರಳಾಗಿ ತೋರುವ ಕುಟಿಲ ಕೊಯ್ಕೆಗಳ ಕಂಠಕ್ಕೆ ಕೈ ಕಟಾರಿಯಿಂದ ತಿವಿದು ತ್ರಿಶೂಲದಿಂದ ಬಗೆದು ಕಟ್ಕದಿಂದ ಕಡದು ಚಕ್ರದಿಂದ ಬರ ದೃಕ್ಕುಗಳನ್ನು ದಳಿಸಿ ಬಿಡುವ ಕಾರಣ ಶುಭ ವಿಭದ ವಿಜಯಗೋಸ್ಕರ ಬರಲವಾಯಿತು ಕಂಡೆ ಆ ಸೇವಕ ದ್ವಾರಪಾಲ ಬಂದ್ರೆ ಏನು ಚಿಂತೆ ಇಲ್ಲ ಮುಂದೆ ನಿಂತ ದೂತನಿಗೆ ಏನಾದ್ದೇ ಇರುವುದು ಹೇಳುವಂತವರಾಗಿರಿ. ಹೇಳೈ ಸಾರಥಿ ಅಮ್ಮ ಜನನಿ ಎಲ್ಲ ಭಕ್ತರಾದ ದೇವೇಂದ್ರನು ನಾವಲ್ಲಿರುವನು ನಾವು ಸ್ಥಳದಲ್ಲಿರಲು ಬರಮಾಡುವಂತವರ ನಿಮ್ಮ ಆಜ್ಞೆ ಪ್ರಕಾರ ಕರೆಸ್ತೀನ್ರಿ ತಾಯಿ. ಅಮ್ಮ ಜನನಿ ನಮೋ ನಮೋ ಜನನಿ ನಿನಗೆ ಅಷ್ಟೈಶ್ವರ್ಯವಾಗಲಿ ಏಳು ಏಳು ದೇವೇಂದ್ರ ಸದ್ಗುಣ ಸಾಂದ್ರ. ಅಮ್ಮ ಜನನಿ ಸುಂಬನಿ ಸುಂಬರೆಂಬ ರಕ್ಷಿಸರು ನಮ್ಮನ್ನು ಪರಿಪರಿಯಾಗಿ ಕಾಡುತ್ತಾರೆ ಹೊರಗೆ ನೂಕಿದ್ದಾರೆ. ನಮ್ಮ ರಾಜ್ಯವನ್ನು ಪರಿಪಾಲಿಸುವ ತಾಯಿ ಸೌಖ್ಯ ಪ್ರದಾಯಿ. ಅಪ್ಪ ಮಗನೇ ದೇವೇಂದ್ರ ಹಾಲ ಕಳ್ಳ ರಾಕ್ಷಸರ ಸಣ್ಣ ಸುಂಬ ನಿಸುಂಬರನ್ನು ಸಂಹರಿಸಿ ನಿಮಗೆ ಶ್ರೇಷ್ಠತರವಾದ ರಾಜ್ಯಭಾರವನ್ನು ಉಂಟು ಮಾಡುವೆನು. ನೀನೇನು ಅಂಜದಿರು ಮಗನೇ ಭಾಗ್ಯ ಸಂಪನ್ನನೇ. ಅಸುರ ಮಹಾರಾಜನೇ, ನಿನ್ನಿನ ಯುದ್ಧದಲ್ಲಿ ಚಂಡಾಮುಂಡರೆಂಬ ರಕ್ಕಸರು ಮಡಿದು ಹೋದರು. ಮುಂದಿನ ಕಾರ್ಯವನ್ನು ನೆರವೇರಿಸುವಂತವನಾಗು ರಾಜ ರವಿಕೋಟಿ ತೇಜ. ರಾಜೇಂದ್ರ ಭೂಪತಿ, ಅತಿ ಜಾಗ್ರತೆಯಿಂದ ಹೋಗೋಣ, ನಡೆಯುವಂತವರಾಗಿರಿ. ರಾಜೇಂದ್ರ ಭೂಪತಿ, ಇದೇನು ಹಿಮಾಲಯ ಪರ್ವತ? ಹೌದ್ರಿ ದೇವ. ಬಂಡ ಸ್ತ್ರೀಗಳು ಎಲ್ಲಿ ಮಾಡ್ತಕೊಂಡಿರೋಳು? ಜಾಗ್ರತೆಯಿಂದ ಭೇಟಿ ಮಾಡಿಸುವಂತವಳು. ಅಲ್ಲೇ ತಮ್ಮ ಬಲಭಾಗದಲ್ಲಿ ಇರುವಳು ನೋಡಿಕೊಳ್ಳಿರಿ, ಕೆಲವಾರು ಮಾತುಗಳನ್ನು ಆಡಿಕೊಳ್ಳಿರಿ. ಏನಾಯ್ ಮೂರ್ಖ ಸ್ತ್ರೀಯಲ್ಲಿ ನಮ್ಮ ದೈತ್ಯಾದಿಗಳ ಚಂಡಾಮುಂಡರು ಹಾಗೂ ನೃತ್ಯ ಬೀಜರು ಹಾಗೂ ತಮ್ಮ ರಾಕ್ಷಸರನ್ನು ಕೊಂದೆನೆಂಬ ಅಹಂಕಾರದಿಂದ ಮೆರೆಯಬೇಡ. ನಿನ್ನ ಹಾರ ವಿರಾವಳಿಗಳನ್ನು ಚಲ್ಲನೆ ಚಲ್ಲವಳಿ ನಿನ್ನ ಪಶುಪಾದವಾದ ಶಿವದ ಧ್ಯೇಯವನ್ನು ಘರ್ರನ ತಿರುಗಿ ತಡಮಂಡಲಕ್ಕೆ ಒಯ್ಯ. ತಡಮಾಡದೆ ಯುದ್ಧಕ್ಕೆ ಸಿದ್ಧಳು. ಕಡಮೂರ್ಖನಾದ ಸಣ್ಣ ಸುಂಬ, ಯಾರಾಯ್ ಮೂರ್ಖ ಸ್ತ್ರೀಯಳೆ, ಪರಮೂರ್ತಿಯ ಕೂಡ ಮದಂಬ ಯುದ್ಧ ಜಯಿಸುವೆ. ಏಳೈ ಸಣ್ಣ ಸುಂಬ, ಏಳೈ ಮೂರ್ಖ ಸ್ತ್ರೀಯಳೆ, ತ್ರಿಮೂರ್ತಿಯ ಸ್ವರೂಪವಾದ ಜಗತ್ ಜನನೆ ಕೂಡ ಕಾಲ ಜಯಿಸುವೆ ಮದಾಂಬ. ಹೇ ಮೂರ್ಖಳೆ, ಕಟ್ಟುಗ್ರ ಪರ ಬ್ರಹ್ಮ ಮೂರ್ತಿಯ ಸಮ್ಮುಖದಲ್ಲಿ ಇಂಥ ನಿಷ್ಠೂರ ನುಡಿಗಳ ಮಾಡುವ ನಿನ್ನ ಕೆಟ್ಟದೇವಂ ಏಕಕಾಲಕ್ಕೆ ಸುಟ್ಟು ನತ್ತೆಬ್ಬಿಸಿ ಬಿಡುವೆನು ಮದಾಂಬ. ಹೇ ಭ್ರಾಷ್ಟಳೆ, ತಡಮಾಡದ ಯುದ್ಧಕ್ಕೆ ಸಿದ್ಧನಾಗಲೇ ಸಣ್ಣ ಸುಂಬಾವಿಷವಾಯಿತು. ನಿಮ್ಮ ಆಜ್ಞೆ ಪ್ರಕಾರ ಮಾಡುತ್ತೇನ್ರಿ ತಾಯಿ. ಏಳೈ ಸಾರಥಿ, ಇದು ಅಲ್ಲದೆ ಎಲ್ಲ ದೇವಾದಿ ದೇವತೆಗಳನ್ನು ಬರಮಾಡುವಂತವನಾಗು. ನಿಮ್ಮ ಆಜ್ಞೆ ಪ್ರಕಾರ ಕರೆಸ್ತೇನ್ರಿ. ಜಯ ಮಂಗಲ ನಿತ್ಯ ಶುಭ ಮಂಗಲ. ಜಯ ಮಂಗಲ ನಿತ್ಯ ಶುಭ ಮಂಗಲ. ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಳಂ ಜೈ ನಮಃ ಪಾರ್ವತೇ ಪುರುಷಾರೇ ಮಾತಾ ಮಂಗಳಾಂಬ ಮಾತಾ ಶಾಂತ ಮಹಾರಾಜಿ ಜೈ. ಜೈ ಮಂಗಳಂ ಜೈ ನಮಃ ಪಾರ್ವತೇ ಪುರುಷಾರೇ. ಈಗ ಕೇಳಿ ಭಜನೆ ಪದಗಳು. ಕ್ಷಮಿಸಿ, ಸಂಬಾಳವಾದನ ನಾವಲ್ಗಿಯ ಮಲ್ಲಪ್ಪ ಬಾಳಪ್ಪ ಹೂಗಾರ್ ಇವರಿಂದ.